ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಮೂತ್ರನಾಳದ ಸೋಂಕು. ಭಾಗವಹಿಸುತ್ತಿದ್ದಾರೆ ಡಾಕ್ಟರ್ ಸಂಗಮನಾಥ್ ಬೆಂತೂರ್. ನಡೆಸಿಕೊಡಲಿದ್ದಾರೆ ಅರುಣ್ ನಾಯಕ್. ಪ್ರಾಯೋಜಕರು ಎಸ್ಡಿಎಂ ಧಾರವಾಡ. ಶ್ರೋತೃಗಳಿಗೆ ನಮಸ್ಕಾರ ಮತ್ತು ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆಲ್ಲ ಗೊತ್ತಿರಾಗೆ ಇವತ್ತಿನ ವಿಷಯ ಮೂತ್ರನಾಳದ ಸೋಂಕು. ಈ ವಿಷಯವಾಗಿ ತಮಗೆ ಮಾಹಿತಿ ನೀಡಲಿಕ್ಕೆ ಮತ್ತು ನಿಮ್ಮ ಪ್ರಶ್ನೆ ಸಂದೇಹಗಳಿಗೆ ಉತ್ತರಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಗಮನಾಥ್ ಬೆಂತೂರ್ ಅವರು. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಏನು ಕೇಳುಗರೆ, ಡಾಕ್ಟರ್ ಸಂಗಮನಾಥ್ ಅವರ ಪರಿಚಯ ಸ್ವಲ್ಪ ಮಾಡಿಕೊಡ್ತೀನಿ. ಮೂಲತಃ ಹುಬ್ಳಿಯವರು, ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದಿದ್ದಾರೆ. ಅವರು ತಮ್ಮ MBBS ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದ JNMC ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯಲ್ಲಿ 1998 ಪಡೆದರು. ತದನಂತರ MS ಸ್ನಾತಕೋತ್ತರ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿಯಲ್ಲಿ 2004 ಪಡೆದರು. DNB ಯೂರೋಲಜಿ ಪದವಿಯನ್ನು ಮಣಿಪಾಲ್ ಆಸ್ಪತ್ರೆ ಬೆಂಗಳೂರಿನಿಂದ 2012 ಪಡ್ಕೊಂಡ್ರು. 2011 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಸೇರಿದವರು ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಈ ಮೂತ್ರನಾಳದ ಸೋಂಕು ಅಂದರೆ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸಂಗಮನಾಥ್ ಬೆಂತೂರ್ ಅವರು ಕೆಲವು ಪೂರ್ವಭಾವಿ ಮಾಹಿತಿಯನ್ನು ತಮಗೆ ನೀಡಲಿದ್ದಾರೆ. ಡಾಕ್ಟರ್ ಧನ್ಯವಾದ. ನಮಸ್ಕಾರ ಎಲ್ಲ ಶ್ರೋತೃಗಳಿಗೆ. ನಾನು ಇವತ್ತು ಮೂತ್ರನಾಳದ ಸೋಂಕಿನ ಬಗ್ಗೆ ಮಾತನಾಡುತ್ತೇನೆ. ಮೂತ್ರನಾಳದ ಸೋಂಕಿನಲ್ಲಿ ಮುಖ್ಯವಾಗಿ ಮೂತ್ರಪಿಂಡದ ಹಾಗೂ ಮೂತ್ರಕೋಶದ ಸೋಂಕು ಬಗ್ಗೆ ಇವತ್ತು ಚರ್ಚಿಸಲಿದ್ದೇವೆ. ಮೂತ್ರನಾಳದ ಸೋಂಕು ಎಲ್ಲ ವಯಸ್ಸಿನವರಲ್ಲೂ ಕಾಣುತ್ತದೆ, ಅಂದರೆ 1 ಹಿಡಿದು 85 ವರ್ಷದವರಲ್ಲೂ ಕಂಡುಬರುತ್ತದೆ. ಮೂತ್ರನಾಳದ ಸೋಂಕು ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುತ್ತದೆ. ಏಕೆಂದರೆ ಹೆಣ್ಣು ಮಕ್ಕಳಲ್ಲಿ ಮೂತ್ರನಾಳದ ಉದ್ದ ಕಡಿಮೆ ಇರುವುದರಿಂದ ತೊಡೆಯ ಸಂಧಿಯಿಂದ ಸೋಂಕು ಬೇಗನೆ ಹರಡುತ್ತದೆ. ಮೂತ್ರನಾಳ ಸೋಂಕಿಗೆ ಕಾರಣವಾಗುವ ಅಪಾಯಕಾರಿ ಅಂಶಗಳೆಂದರೆ ಮಧುಮೇಹ, ಬೊಜ್ಜತನ, ಮಕ್ಕಳಲ್ಲಿ ಮೂತ್ರಕೋಶದಿಂದ ಹಿಮ್ಮುಖ ಹರಿವು, ಮೂತ್ರಪಿಂಡದ ಸಂಧಿಯಲ್ಲಿ ಅಡಚಣೆ, ಹೀಗೆ ಮುಂತಾದವು ಇರುತ್ತದೆ. ಕೆಲವೊಮ್ಮೆ ಮೂತ್ರನಾಳದ ಹರಳುಗಳು ಪುರುಷನ ಜನೇಂದ್ರಿಯ ದೊಡ್ಡದಾದಾಗ, ಅಂದರೆ ಪ್ರಾಸ್ಟೇಟ್ ದೊಡ್ಡದಾದಾಗ, ಮೂತ್ರನಾಳ ಕ್ಷೀಣಗೊಂಡಿದ್ದಾಗ, ಅಂದರೆ ಸ್ಟ್ರಿಕ್ಚರ್ ಇದ್ದಾಗ, ಆವಾಗನೂ ಮೂತ್ರದ ಸೋಂಕು ಬಹಳ ಸಾಮಾನ್ಯವಾಗುತ್ತದೆ. ಮೂತ್ರನಾಳಕ್ಕೆ ಸೋಂಕು ಮುಟ್ಟುವ ಮಾರ್ಗಗಳೇನೆಂದರೆ ತೊಡೆಯ ಸಂಧಿಯಿಂದ ಅತಿ ಸಾಮಾನ್ಯವಾಗಿ, ಮೈಯಲ್ಲಿ ಸೋಂಕಿದ್ದಾಗ ರಕ್ತನಾಳದಿಂದ ಹಬ್ಬುವುದು, ಹೊಟ್ಟೆಯಲ್ಲಿರುವ ಅಂಗಗಳಿಂದ ಮೂತ್ರಪಿಂಡಕ್ಕೆ ಹಬ್ಬುವುದು. ಮೂತ್ರನಾಳದ ಸೋಂಕು ತಡೆಗಟ್ಟಲು ಮೂತ್ರಪಿಂಡದಿಂದ ಅಡಚಣೆ ಇಲ್ಲದೆ ಮೂತ್ರ ಹರಿಯುವಿಕೆ ತುಂಬ ಮುಖ್ಯ ಪಾತ್ರ ನಿರ್ವಹಿಸುತ್ತದೆ. ಮೂತ್ರನಾಳದ ಸೋಂಕವನ್ನು ಖಚಿತಗೊಳಿಸಲು ಮೂತ್ರದ ತಪಾಸಣೆ ಮಾಡುತ್ತೇವೆ, ಮೂತ್ರದ ಕಲ್ಚರ್ ಮಾಡುತ್ತೇವೆ. ಮೂತ್ರದ ಕಲ್ಚರದ ರಿಪೋರ್ಟ್ ಬರಲಿಕ್ಕೆ 2-3 ದಿನಗಳು ಬೇಕಾಗುತ್ತದೆ. ಅತಿ ತೀವ್ರವಾದ ಸೋಂಕು ಇದ್ದಲ್ಲಿ ಬ್ಲಡ್ ಕಲ್ಚರ್ ಕೂಡ ಕಳಿಸುತ್ತೇವೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡುತ್ತೇವೆ, ಇದರಿಂದ ಸೋಂಕು ದೃಢವಾಗುತ್ತದೆ. CT ಸ್ಕ್ಯಾನ್ ಮಾಡಿದ್ರಿಂದ ಸೋಂಕು ದೃಢವಾಗುವುದರ ಜೊತೆ ಅದರ ತೀವ್ರತೆಯೂ ಕಂಡುಬರುತ್ತದೆ. ಹಾಗೆ ಇದರ ಜೊತೆ ಬೇಕಾದ ರಕ್ತ ತಪಾಸಣೆಗಳನ್ನು ಮಾಡುತ್ತೇವೆ. ಮೂತ್ರನಾಳದ ಸೋಂಕು ಮೂತ್ರಪಿಂಡ, ಮೂತ್ರಕೋಶ, ಪುರುಷದ ಜನನೇಂದ್ರಿಯ ಅಂದರೆ ಪ್ರಾಸ್ಟೇಟ್ ಹಾಗೂ ವೃಷಣವನ್ನು ಹಾನಿ ಮಾಡಬಹುದು. ಈ ಮೂತ್ರನಾಳದ ಸೋಂಕಿನಲ್ಲಿ ಜಟಿಲವಾದ ಮೂತ್ರನಾಳದ ಸೋಂಕು ಅಂದರೆ ಇದನ್ನು ನಾವು ಕಾಂಪ್ಲಿಕೇಟೆಡ್ ಯು ಟಿ ಐ ಎಂದು ಹೇಳುತ್ತೇವೆ. ಇದರಲ್ಲಿ ಕ್ರಿಯಾತ್ಮಕ ಅಥವಾ ಅಂಗರಚನಾಶಾಸ್ತ್ರ ಅಸಹಜತೆಗಳು ಇರುತ್ತವೆ. ಅಂದರೆ ಮಧುಮೇಹ, ನರಜನಕ ಮೂತ್ರಕೋಶ, ವೆಸೈಕೋ ಯುರಿಟ್ರಿಕ್ ರಿಫ್ಲಕ್ಸ್ ಅಥವಾ ಮೂತ್ರನಾಳದಲ್ಲಿ ಹರಳುಗಳು, ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಲ್ಲಿ ಆಗುತ್ತದೆ. ಜಟಿಲವಲ್ಲದ ಮೂತ್ರನಾಳದ ಸೋಂಕು ಅಂದರೆ ಅನ್ಕಾಂಪ್ಲಿಕೇಟೆಡ್ ಯು ಟಿ ಐ, ಇದು ಮೇಲ್ಪಟ್ಟ ಯಾವ ಅಸಹಜತೆಗಳನ್ನು ಇರುವುದಿಲ್ಲ. ಈಗ ಮೂತ್ರನಾಳದ ಸೋಂಕಲ್ಲಿ ನಾವು ಕೆಲವೊಂದು ಸಾಮಾನ್ಯವಾಗಿ ಕಂಡುಬರುವ ಸೋಂಕಿನ ಬಗ್ಗೆ ತಿಳಿಯೋಣ. ತೀವ್ರವಾದ ಮೂತ್ರಪಿಂಡದ ಸೋಂಕು ಅಕ್ಯೂಟ್ ಪೈಲೋನೆಫ್ರೈಟಿಸ್ ಎಂದು ಹೇಳುತ್ತೇವೆ. ಇದು ಮೂತ್ರಪಿಂಡಕ್ಕೆ ಹಾನಿಯುಂಟು ಮಾಡುತ್ತದೆ. ಇದರಲ್ಲಿ ಚಳಿ ಜ್ವರ, ಪಕ್ಕೆಲುಬಲ್ಲಿ ನೋವು, ಉರಿಮೂತ್ರ, ಮೂತ್ರದಲ್ಲಿ ಅವಸರ ಹಾಗೂ ಪದೇ ಪದೇ ಮೂತ್ರ ಮಾಡುವ ಲಕ್ಷಣಗಳು ಕಂಡುಬರುತ್ತವೆ. ಈ ರೋಗಿಗಳ ಮೈಯಲ್ಲಿ ಕೀವು ಹಬ್ಬುತ್ತದೆ. ಇದನ್ನು ನಾವು ಮೇಲ್ಪಟ್ಟ ಪರೀಕ್ಷೆಗಳಿಂದ ಖಚಿತಪಡಿಸಿಕೊಳ್ಳುತ್ತೇವೆ. ಕಡಿಮೆ ತೀವ್ರವಾದ ಸೋಂಕು ಇದ್ದಲ್ಲಿ 10-14 ದಿನಗಳ ನಾವು ಮತ್ತೆ 10-14 ದಿನಗಳ ಅವಧಿ ಗುಳಿಗೆಯನ್ನು ಕೊಡುತ್ತೇವೆ. ಎರಡನೆಯದಾಗಿ ಎಂಫೈಸಿಮ್ಯಾಟಸ್ ಪೈಲೋನೆಫ್ರೈಟಿಸ್ ಅಂತ ಒಂದು ಸೋಂಕು ಇದೆ. ಈ ಸೋಂಕು ಮಧುಮೇಹವಿದ್ದವರಲ್ಲಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಲ್ಲಿ ಅಥವಾ ಮೂತ್ರನಾಳದಲ್ಲಿ ಅಡಚಣೆ ಇದ್ದವರಲ್ಲಿ ಕಾಣಿಸುತ್ತದೆ. ಈ ರೋಗಿಗಳನ್ನು ನಾವು ಅಡ್ಮಿಟ್ ಮಾಡಿಕೊಂಡು ಚುಚ್ಚುಮದ್ದು ಕೊಡಬೇಕಾಗುತ್ತದೆ. ಈ ರೋಗಿಗಳಿಗೆ ಸಿ ಟಿ ಸ್ಕ್ಯಾನ್ ಮಾಡಿದಲ್ಲಿ ಮೂತ್ರಪಿಂಡದಲ್ಲಿ ಗಾಳಿ ಕಾಣುತ್ತದೆ. ಇದರ ಜೊತೆ ಮೂತ್ರನಾಳದ ಅಡಚಣೆ ಇದ್ದಾಗ ಡಿಜೆಸ್ಟೆಂಟಿಂಗ್ ಅಂತ ಒಂದು ಶಸ್ತ್ರಕ್ರಿಯೆ ಮಾಡುತ್ತೇವೆ. ಇದರಿಂದ ಮೂತ್ರಪಿಂಡದಲ್ಲಿರುವ ಕಿವಿನ ಅಂಶ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಕಿವಿನ ಅಂಶ ಕಡಿಮೆ ಆಗದಿದ್ದಲ್ಲಿ ಮೂತ್ರಪಿಂಡದಲ್ಲಿ ನಾವು ಪಿ ಸಿ ಎನ್ ಟ್ಯೂಬ್ ಅನ್ನುವುದನ್ನು ಹಾಕುತ್ತೇವೆ. ಈ ರೋಗಿಗಳಿಗೆ ಹೆಚ್ಚಾಗಿ ಮುಂದೆ 2-3 ತಿಂಗಳು ಬಿಟ್ಟು ಮೂತ್ರದ ಪಿಂಡವನ್ನು ತೆಗೆಯುವ ಸಾಧ್ಯತೆಗಳು ಬೇಕಾಗಬಹುದು. ಏಕೆಂದರೆ ಇದು ಸೋಂಕು ಇಷ್ಟು ಇಡೀ ಮೂತ್ರಪಿಂಡವನ್ನು ಆವರಿಸಿಕೊಂಡು ಮೂತ್ರಪಿಂಡದ ಕೆಲಸವು ಪೂರ್ತಿ ಕಡಿಮೆಯಾಗುವ ಸಾಧ್ಯತೆಗಳು ಇರುತ್ತವೆ. ಚಿಕಿತ್ಸೆ ಮಾಡದಿದ್ದಲ್ಲಿ 100 ರೋಗಿಗಳಲ್ಲಿ 10-20 ರೋಗಿಗಳು ಸಾವನ್ನು ಅಪ್ಪುತ್ತಾರೆ. ಮೂತ್ರಪಿಂಡದ ಹುಣ್ಣು ಅಥವಾ ಕುರ, ಇದು ಮೈ ಸೋಂಕಿನಿಂದ ಮೂತ್ರಪಿಂಡಕ್ಕೆ ರಕ್ತದ ಮೂಲಕ ಹಬ್ಬುತ್ತದೆ. ಮಧುಮೇಹ, ಮೂತ್ರನಾಳದ ಅಡಚಣೆ ಕಂಡುಬರುತ್ತದೆ. ಇದರಲ್ಲಿ ಸಣ್ಣ ಕುರಗಳು ಇದ್ದರೆ ಚುಚ್ಚುಮದಿನಿಂದ ಗುಣಪಡಿಸುತ್ತೇವೆ. ಮೂತ್ರಪಿಂಡದಲ್ಲಿ 3 ಸೆಂಟಿಮೀಟರ್ಕ್ಕಿಂತ ದೊಡ್ಡದಾದ ಕುರಗಳಿದ್ದರೆ ಸ್ಕ್ಯಾನಿಂಗ್ ಮಾರ್ಗದರ್ಶನದಿಂದ ಕೀವನ್ನು ಒಂದು ಸೂಜಿಯಿಂದ ತೆಗೆದು 2-3 ವಾರ ಗುಳಿಗೆಯನ್ನು ಕೊಡುತ್ತೇವೆ. ಪಯೋನೆಫ್ರೋಸಿಸ್, ಇದರಲ್ಲಿ ಮೂತ್ರನಾಳವು ಹರಳಿನಿಂದ ಪರಿಪೂರ್ಣವಾಗಿ ಅಡಚಣೆಯಾಗಿ ಮೂತ್ರದ ಪಿಂಡದ ತುಂಬ ಕೀವು ತುಂಬಿರುತ್ತದೆ. ಈ ರೋಗಿಗಳು ತುಂಬ ಗಂಭೀರವಾದ ಸ್ಥಿತಿಯಲ್ಲಿರುತ್ತಾರೆ. ಈ ರೋಗಿಗಳಿಗೆ ಚುಚ್ಚುಮದ್ದನ್ನು ಕೊಟ್ಟು ಅದರ ಜೊತೆ ಡಿಜೆಸ್ಟೆಂಟಿಂಗ್ ಅಥವಾ ಪಿ ಸಿ ಎನ್ ಟ್ಯೂಬನ್ನು ಶಸ್ತ್ರಕ್ರಿಯೆಯಿಂದ ಮೂಲಕದಿಂದ ಹಾಕಲಾಗುತ್ತದೆ. ಈ ಪೇಷಂಟ್ಗಳಿಗೆ ನಾವು ಡಿಸ್ಚಾರ್ಜ್ ಮಾಡುವಾಗ 4 ವಾರ ಗುಳಿಗೆಯನ್ನು ಬರೆದುಕೊಡುತ್ತೇವೆ ಹಾಗೂ 4 ವಾರದ ನಂತರ ಅಡಚಣೆ ಮಾಡಿದ್ದ ಯಾವುದು ಹರಳುಗಳಿದೆ ಅವುಗಳನ್ನು ಶಸ್ತ್ರಕ್ರಿಯೆಯಿಂದ ತೆಗೆಯಲಾಗುತ್ತದೆ. ಈ ಶಸ್ತ್ರಕ್ರಿಯೆಯನ್ನು ನಾವು 4 ವಾರದ ನಂತರ ಮಾಡುತ್ತೇವೆ. ಮೂತ್ರಕೋಶದ ಸೋಂಕು, ಇದು ಬಹಳ ಸಾಮಾನ್ಯವಾಗಿ ಕಂಡುಬರುತ್ತದೆ. ಹೆಣ್ಣು ಮಕ್ಕಳಲ್ಲಿ, ಅದು ಮದುವೆಯಾದ 6 ತಿಂಗಳೊಳಗಿನ ಮಹಿಳೆಯರಲ್ಲಿ, ಇದಕ್ಕೆ ನಾವು ಮಧುಚಂದ್ರ ಮೂತ್ರಕೋಶದ ಸೋಂಕು ಎನ್ನುತ್ತೇವೆ. ಇದು ಬಹಳ ಸಾಮಾನ್ಯವಾಗಿರುತ್ತದೆ. ಇದರಲ್ಲಿ ಉರಿಮೂತ್ರ, ಮೂತ್ರದ ಅವಸರ ಹಾಗೂ ಪದೇ ಪದೇ ಮೂತ್ರ ಮಾಡುವುದು ಕಂಡುಬರುತ್ತದೆ. ಇದಕ್ಕೆ ಮೂತ್ರ ಕಲ್ಚರ್ಗೆ ಅನುಗುಣವಾಗಿ ನಾವು 3-5 ದಿವಸ ಮಾತ್ರೆಯನ್ನು ಕೊಡುತ್ತೇವೆ. ಮರುಕಳಿಸುವ ಮೂತ್ರಕೋಶದ ಸೋಂಕು, ಈ ಸೋಂಕಿನಲ್ಲಿ ಬ್ಯಾಕ್ಟೀರಿಯಾ ಮೈಯಲ್ಲೇ ಇರುವುದರಿಂದ ಅಥವಾ ಮರು ಸೋಂಕಿನಿಂದ ಬರುತ್ತದೆ. ಈಗ ಬ್ಯಾಕ್ಟೀರಿಯಾ ಮೈಯಲ್ಲೇ ಇದ್ದಾಗ ನಾವು ಚುಚ್ಚುಮದ್ದಿನ ಜೊತೆ ಸಿ ಟಿ ಸ್ಕ್ಯಾನ್ ಮೂಲಕ ಮೈಯಲ್ಲಿ ಆ ಬ್ಯಾಕ್ಟೀರಿಯಾ ಎಲ್ಲಿದೆ ಅನ್ನೋದು ಕಂಡುಹಿಡಿದು ಅದಕ್ಕೆ ಶಸ್ತ್ರಕ್ರಿಯೆ ಮಾಡಬೇಕಾಗುತ್ತದೆ. ಈಗ ಮರು ಸೋಂಕು ಕಾರಣವಾದಲ್ಲಿ ರೋಗಿಯ ಲೈಂಗಿಕ ಸಂಗಾತಿಯವರನ್ನು ಚಿಕಿತ್ಸೆ ಕೊಡಬೇಕಾಗುತ್ತದೆ. ಮತ್ತು ಮೂತ್ರನಾಳ ಸೋಂಕು ನಿರೋಧಕ ಗುಳಿಗೆಯನ್ನು ನಾವು 3-4 ವಾರ ಕೊಡುತ್ತೇವೆ. ಗರ್ಭಿಣಿಯರಲ್ಲಿ ಮೂತ್ರನಾಳದ ಸೋಂಕು. ಗರ್ಭಿಣಿಯರಲ್ಲಿ ಮೂತ್ರನಾಳದ ಸೋಂಕು ಸಾಮಾನ್ಯವಾಗಿದ್ದು ಗಂಭೀರವಾಗುವ ಸಾಧ್ಯತೆಗಳು ಇರುತ್ತವೆ. ಗರ್ಭಿಣಿಯಲ್ಲಿ ಮೂತ್ರಪಿಂಡದ ಸಾಮರ್ಥ್ಯತೆ ಹೆಚ್ಚಾಗಿರುತ್ತದೆ. ಗರ್ಭಿಣಿಯರಲ್ಲಿ ಮೂತ್ರನಾಳದ ಹರಳುಗಳು ಆಗುವ ಸಾಧ್ಯತೆಯೂ ಇರುತ್ತದೆ. ಇವರಲ್ಲಿ ಪ್ರೊಜೆಸ್ಟ್ರೋನ್ ಹಾಗೂ ಗರ್ಭಚೀಲದ ಒತ್ತಡದಿಂದ ಮೂತ್ರನಾಳದ ಬಾವು ಕಂಡುಬರುತ್ತದೆ. ಗರ್ಭಿಣಿಯರಲ್ಲಿ ಮೂತ್ರನಾಳದ ಸೋಂಕಿನ ಚಿಕಿತ್ಸೆ ಮಾಡದಿದ್ದಲ್ಲಿ 30%ರಲ್ಲಿ ಮೂತ್ರಪಿಂಡದ ಸೋಂಕಾಗುತ್ತದೆ. ಹೀಗೆ ಮೂತ್ರಪಿಂಡದ ಸೋಂಕು ಆದರೆ ತಾಯಿಯ ಮೂತ್ರಪಿಂಡಕ್ಕೆ ಹಾನಿಯಾಗುತ್ತದೆ ಹಾಗೂ ಜೊತೆಗೆ ಜನಿಸುವ ಮಕ್ಕಳು ಅವಧಿಪೂರ್ವ ಜನಿಸುವ ಸಾಧ್ಯತೆಗಳು ಇರುತ್ತವೆ. ಇಂಥ ಮಹಿಳೆಯರಿಗೆ ನಾವು ಗುಳಿಗೆ ಅಥವಾ ಚುಚ್ಚುಮದ್ದಿನಿಂದ ಗುಣಪಡಿಸುತ್ತೇವೆ. ಚುಚ್ಚುಮದ್ದಿನ ಅವಧಿ ಮುಗಿದಲ್ಲಿ ಮತ್ತೆ ಯೂರಿನ್ ಕಲ್ಚರ್ ಮಾಡಿ ಸೋಂಕು ಗುಣವಾಗಿದ್ದನ್ನು ಖಚಿತಪಡಿಸಿಕೊಳ್ಳಬೇಕು. ಮೂತ್ರನಾಳವು ಹರಳಿನಿಂದ ಅಡಚಣೆಯಾದಲ್ಲಿ ಡಿಜೆಸ್ಟೆಂಟಿಂಗ್ ಮಾಡಿ ಮಗು ಜನಿಸಿದ ನಂತರ ತಾಯಿಗೆ ಹರಳಿನ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ. ಮೂತ್ರನಾಳದ ಸೋಂಕನ್ನು ತಡೆಗಟ್ಟುವುದು ಹೇಗೆ? ದಿನಾಲು ಒಟ್ಟು 3 ಲೀಟರ್ ನೀರು ಹಂತ ಹಂತವಾಗಿ ಕುಡಿಯಬೇಕು. ದಿನಾಲು ಸ್ನಾನ ಮಾಡುವಾಗ ವೈಯಕ್ತಿಕ ಸ್ವಚ್ಛತೆಯನ್ನು ತೊಡೆಯ ಸಂಧಿ ಹಾಗೂ ಶೀಷ್ಣದ ಚರ್ಮ ಕಾಪಾಡಿಕೊಳ್ಳಬೇಕು. ರೋಗಿಯ ಲೈಂಗಿಕ ಸಂಗಾತಿಗಳಿಗೆ ಚಿಕಿತ್ಸೆ ಕೊಡಬೇಕು. ಮೂತ್ರನಾಳದ ಸೋಂಕಿನ ಲಕ್ಷಣಗಳು ಕಂಡುಬಂದಲ್ಲಿ, ಉದಾಹರಣೆಗೆ ಮೂತ್ರ ಉರಿ, ಮೂತ್ರದಲ್ಲಿ ಅವಸರ, ಪದೇ ಪದೇ ಮೂತ್ರ ಮಾಡುವುದು, ವೈದ್ಯರನ್ನು ಕಾಣಬೇಕಾಗುತ್ತದೆ. ಮೂತ್ರನಾಳದ ಸೋಂಕದ ಗುಳಿಗೆಗಳನ್ನು ವೈದ್ಯರ ಹೇಳಿದಂತೆ ತೆಗೆದುಕೊಳ್ಳಬೇಕು. ಇದನ್ನು ಮಾಡದಿದ್ದಲ್ಲಿ ಸೂಕ್ಷ್ಮಜೀವಿಯ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಮೂತ್ರನಾಳದ ಅಡಚಣೆಯನ್ನು ಉಂಟು ಮಾಡುವ ಪುರುಷನ ಜನೇಂದ್ರಿಯ ಅಂದರೆ ಪ್ರಾಸ್ಟೇಟ್ ದೊಡ್ಡದಾದಾಗ ಹಾಗೂ ಮೂತ್ರನಾಳವು ಕ್ಷೀಣಗೊಂಡಾಗ ಅಂದರೆ ಸ್ಟ್ರಿಕ್ಚರ್ ಆದಾಗ ಅದಕ್ಕೆ ಚಿಕಿತ್ಸೆ ಮಾಡಿಕೊಳ್ಳಬೇಕು. ಮೂತ್ರನಾಳಕ್ಕೆ ಅಡಚಣೆ ಉಂಟು ಮಾಡುವ ಹರಳುಗಳಿದ್ದರೆ ಅದಕ್ಕೂ ಚಿಕಿತ್ಸೆ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಬೀಳುತ್ತದೆ. ಮೂತ್ರನಾಳದ ಸೋಂಕು ನಿರೋಧಕ ಗುಳಿಗೆಗಳನ್ನು ವೈದ್ಯರು ಹೇಳಿದ ಹಾಗೆ ತಗೊಳ್ಳಬೇಕು. ಸುನ್ನತಿ ಶಸ್ತ್ರಕ್ರಿಯೆ ಕೆಲವೊಮ್ಮೆ ಮಾಡಬೇಕಾಗಿ ಅವಶ್ಯಕತೆ ಬರಬಹುದು. ಮಲಬದ್ಧತೆ ಸರಿಯಾಗಿ ಚಿಕಿತ್ಸೆ ಮಾಡಬೇಕಾಗುತ್ತದೆ. ಪಾರ್ಶ್ವವಾಯುವಿನಲ್ಲಿ ಮೂತ್ರನಾಳದ ಸೋಂಕು. ಈ ರೋಗಿಗಳಲ್ಲಿ ಸದಾ ಮೂತ್ರನಳಿಯೂ ಇರುತ್ತದೆ. ಹಾಗಾಗಿ ಇವರಲ್ಲಿ ಮೂತ್ರನಾಳದ ಸೋಂಕು ಸಾಮಾನ್ಯ. ಇವರಲ್ಲಿ ಮೂತ್ರದ ಪಾಸಿಟಿವ್ ಕಲ್ಚರ್ ಜೊತೆ ಜ್ವರ ಹಾಗೂ ದುರ್ವಾಸನೆಯ ಮೂತ್ರ ಇರುತ್ತದೆ. ಹೀಗೆ ರೋಗಗಳ ಲಕ್ಷಣಗಳು ಕಂಡಾಗ ಚಿಕಿತ್ಸೆ ಕೊಡಬೇಕಾಗುತ್ತದೆ. ಚಿಕಿತ್ಸೆ ಅಂದರೆ ಹೆಚ್ಚಾಗಿ ನಾವು ಚುಚ್ಚುಮದ್ದನ್ನು ಕೊಡಬೇಕಾಗುತ್ತದೆ. ಹಾಗೆ ಇವರಲ್ಲಿ ಮೂತ್ರಕೋಶದಲ್ಲಿ ಹರಳು ಇದ್ದರೆ ಅದಕ್ಕೆ ಶಸ್ತ್ರಕ್ರಿಯೆ ಮಾಡಬೇಕಾಗುತ್ತದೆ ಮತ್ತು ಈ ರೋಗಿಗಳಿಗೆ ನಿರ್ದಿಷ್ಟ ಅವಧಿಯಲ್ಲಿ ಮೂತ್ರದ ನಳಿಯನ್ನು ಪದೇ ಪದೇ ಬದಲಾಯಿಸಬೇಕಾಗುತ್ತದೆ. ಹಾಗೂ ಇವರಿಗೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ಗೆ ಚಿಕಿತ್ಸೆ ಕೂಡ ಕೊಡಬೇಕಾಗುತ್ತದೆ. ಈ ರೋಗಿಗಳಲ್ಲಿ ವೈಯಕ್ತಿಕ ಸ್ವಚ್ಛತೆ ಬಹಳ ಮುಖ್ಯವಾಗುತ್ತದೆ. ಈ ರೋಗಿಗಳಲ್ಲಿ ಮೂತ್ರನಾಳ ಸೋಂಕು ನಿರೋಧಕ ಗುಳಿಗೆಯನ್ನು ಕೊಡಬೇಕಾಗುತ್ತದೆ. ವೃಷಣ ಹಾಗೂ ವೃಷಣನಾಳ ಸುರುಳಿಯಲ್ಲಿ ಸೋಂಕು. ಇದರಲ್ಲಿ ಮೂತ್ರನಾಳದ ಸೋಂಕು ಮೂತ್ರನಾಳವು ಕ್ಷೀಣಗೊಂಡಾಗ ಅಂದರೆ ಸ್ಟ್ರಿಕ್ಚರ್ ಇದ್ದವರಿಗೆ ಈ ಥರ ಮೂತ್ರನಾಳ ಸೋಂಕು ಆಗುವ ಸಾಧ್ಯತೆಗಳು ಇರುತ್ತವೆ. ಈ ರೋಗಿಗಳು ಚುಚ್ಚುಮದ್ದನ್ನು ಕೊಟ್ಟು ಗುಣಪಡಿಸುತ್ತೇವೆ. ಇದರಿಂದ ಆಮೇಲೆ ವೃಷಣದ ಸ್ಕ್ಯಾನಿಂಗ್ ಮಾಡುತ್ತೇವೆ. ಅದು ಸ್ಕ್ಯಾನಿಂಗಿಂದ ಗುಣವಾಗಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ. ಕೆಲವೊಮ್ಮೆ ಆ ವೃಷಣದಲ್ಲಿ ಕೀವು ತುಂಬ ಹೆಚ್ಚಾದಲ್ಲಿ ನಾವು ಶಸ್ತ್ರಕ್ರಿಯೆ ಮಾಡಬೇಕಾಗುತ್ತದೆ. ಈ ರೋಗಿಗಳಲ್ಲಿ ಕ್ಷೀಣಗೊಂಡ ಮೂತ್ರನಾಳ ಪ್ರಾಮುಖ್ಯ ಕಾರಣವಿರುವುದರಿಂದ ಅದನ್ನು ಶಸ್ತ್ರಕ್ರಿಯೆಯಿಂದ ಸರಿಪಡಿಸಬೇಕಾಗುತ್ತದೆ ಮತ್ತು ಈ ರೋಗಿಗಳಿಗೆ 2-3 ವಾರ ಗುಳಿಗೆಯನ್ನು ಕೂಡ ಕೊಡಬೇಕಾಗುತ್ತದೆ. ಕೊನೆಯಾಗಿ ಶೀಷ್ಣದ ಚರ್ಮದ ಸೋಂಕು. ವಯಸ್ಸಾದವರಲ್ಲಿ ಶೀಷ್ಣದ ಚರ್ಮದಲ್ಲಿ ಸೋಂಕಾಗಿ ಅದು ಮೂತ್ರದ ಹಾದಿಯನ್ನು ಸಣ್ಣ ಮಾಡುತ್ತದೆ. ಈ ರೋಗಿಗಳಲ್ಲಿ ಹೆಚ್ಚಾಗಿ ಮಧುಮೇಹವಿದ್ದು ಅವರಲ್ಲಿ ವೈಯಕ್ತಿಕ ಸ್ವಚ್ಛತೆ ಬಹಳ ಕಠಿಣವಾಗುತ್ತದೆ. ಈ ರೋಗಿಗಳಲ್ಲಿ ಮಧುಮೇಹವನ್ನು ಹಿಡಿತದಲ್ಲಿ ತಂದು ಚುಚ್ಚುಮದ್ದುಗಳನ್ನು ಕೊಟ್ಟು ಮೂತ್ರನಾಳ ಸೋಂಕವನ್ನು ಕಡಿಮೆ ಮಾಡಿ ಆ ಶೀಷ್ಣದ ಚರ್ಮವನ್ನು ಸುನ್ನತಿ ಶಸ್ತ್ರಕ್ರಿಯೆಯಿಂದ ತೆಗೆಯಬೇಕಾಗುತ್ತದೆ. ಧನ್ಯವಾದಗಳು ಡಾಕ್ಟರ್. ಕೆಳಗರೆ ಇದುವರೆಗೆ ಈ ಮೂತ್ರನಾಳದ ಸೋಂಕು ಅಂದ್ರೇನು, ಕಾರಣಗಳು, ಪರಿಹಾರ ಮತ್ತು ಚಿಕಿತ್ಸೆ ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಸಂಗಮನಾಥ್ ಅವರು ತಮಗೆ ತಿಳಿಸಿಕೊಟ್ರು. ಈಗ ನಿಮ್ಮ ಕರೆಗಳ ಮುಖಾಂತರ ಏನಾದರೂ ನಿಮ್ಮ ಪ್ರಶ್ನೆ ಸಂದೇಹಗಳು ಇದ್ದರೆ ಕೇಳ್ಬೋದು. ದೂರವಾಣಿ ಸಂಖ್ಯೆಗಳನ್ನು ಇನ್ನೊಂದು ಸಾರಿ ಹೇಳ್ಬಿಡ್ತೀನಿ, 244-434-14, 244-334-1515 ಮತ್ತು 244-334-16, ಧಾರವಾಡದ ಎಸ್ ಟಿ ಡಿ ಕೋಡ್ 0836. ಡಾಕ್ಟರ್ ಮೊದಲೇ ಕರೆ ಯಾರ್ದಂತ ನೋಡ್ಬಿಡೋಣ. ಹಲೋ. ಹಲೋ, ಯಾರು ಮಾತಾಡೋದು? ಇದು ಎಸ್ ಟಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಎಸ್ ಟಿ ಎಂ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ನಾ ಶಿವಂಗೌಡ ಪಾಟೀಲ್, ಜಮ್ಮೂರಿಂದ ಸರ್. ಕೇಳಿ, ನಿಮ್ಮ ಪ್ರಶ್ನೆ ಏನು? ಇವತ್ತಿನ ವಿಷಯ ಗೊತ್ತಿದೆಯಲ್ಲ ನಿಮಗೆ. ಮೂತ್ರನಾಳದ ಸೋಂಕಿನ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಡಾಕ್ಟರ್ ಸಂಗಮನಾಥ್. ಕೇಳಿ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಾಂ, ಯಾರು ಮಾತಾಡೋದು? ಬೆಳಗಾವಿ ಜಿಲ್ಲೆಯಿಂದ ರಾಮೂರು ತಾಲೂಕು ಕಟ್ಕೋಯಿಂದ ಗಂಗಪ್ಪ ಸಿದ್ದನಗೌಡ ಮಾತಾಡೋದು. ಹಾಂ, ಕೇಳಿ, ನಿಮ್ಮ ಪ್ರಶ್ನೆ ಏನು? ಸರಿ, ಮೂತ್ರನಾಳದಲ್ಲಿ ಸೋಂಕು ಇರುತ್ತಂತಿರಲ್ಲ, ಹೌದು, ಎಷ್ಟು ವಯಸ್ಸಿನವರಿಗಿರ್ತದೆ ಮತ್ತು ಅದು ಮೂತ್ರ ಬಿಡಬೇಕಂತಂದ್ರೆ ಅವ್ರಿಗೆ ಸೋಂಕು ಇದ್ದಾಗ ತಡೆ ಹಿಡಿತೈತೆ ಏನು, ಮತ್ತು ಅವ್ರಿಗೆ ಹೆಚ್ಚು ಮೂತ್ರನಾಳದಲ್ಲಿ ತಡೆ ಹಿಡಿದು ಮತ್ತು ಅವ್ರಿಗೆ ಸೋಂಕನ್ನು ಕಾಣ್ಬರ್ತದೆ? ಈಗ ಮೂತ್ರನಾಳದ ಸೋಂಕು 1 ವರ್ಷದ ಮಗುವಿನಿಂದ ಹಿಡಿದು 85 ವರ್ಷದವರ ತನಕನೂ ಬರಬಹುದು, ಎಲ್ಲ ವಯಸ್ಸಿನವರಲ್ಲೂ ಕಂಡು ಬರುತ್ತದೆ. ಈಗ ಮೂತ್ರನಾಳ ಸೋಂಕು ಮೂತ್ರ ತಡೆ ಹಿಡಿಯುವುದರಿಂದ ಆವಾಗ ಅದು ಅಲ್ಲಿ ಈ ಕೀಟಾಣುಗಳು ಹೆಚ್ಚು ಬೆಳೆದು ಮೂತ್ರನಾಳದ ಸೋಂಕು ಹೆಚ್ಚಾಗುವ ಸಾಧ್ಯತೆಗಳು ಇರುತ್ತದೆ. ಅದರಿಂದಾಗಿ ಪ್ರತಿ 3 ಅಥವಾ 4 ಗಂಟೆಗೆ ಒಂದು ಸತಿ ಮೂತ್ರ ಮಾಡುವುದು ಉತ್ತಮ, ಭಾಳ ಹೊತ್ತು ಹಿಡಿದುಕೊಳ್ಳಬಾರದು. ರಾತ್ರಿ ಟೈಮ್ ನಡೆಯುತ್ತೆ, ಆದರೆ ಬೆಳಿಗ್ಗೆ ಹೊತ್ತು ಮಾತ್ರ 3 ಅಥವಾ 4 ಗಂಟೆಗೆ ಒಂದು ಸತಿ ಮೂತ್ರ ಮಾಡಲೇಬೇಕು. ಅಲ್ರಿ, ಅದು ಎಲ್ಲ ವಯಸ್ಸಿನಲ್ಲೂ ಆಗುತ್ತೆ. ಹೆಚ್ಚಾಗಿ ಇದ್ರ ಕಾರಣ ಏನು ಅಂದ್ರೆ ತೊಡಿ ಸಂದಿನಾಗಿರೋದು ಏನು ಇದು ಇರ್ತಾವ, ಅವು ಮೂತ್ರನಾಳದಿಂದ ಹತ್ತಿ ಮೇಲೆ ಮೂತ್ರಕೋಶಕ್ಕೆ ಹೋಗುತ್ತೆ, ಅದರಿಂದ ಮೂತ್ರನಾಳದ ಸೋಂಕಾಗುತ್ತದೆ. ಈಗ ರಾತ್ರಿ ಹೊತ್ತು ನಾವು ಏನಂದ್ರೆ ಸಕ್ಕರೆ ಕಾಯಿಲೆ ಇದ್ದವರು ಜಾಸ್ತಿ ಆಗುತ್ತೆ ಮಧುಮೇಹ. ಹೌದು, ಮಧುಮೇಹ ಇದ್ದವರಲ್ಲಿ ಮೂತ್ರನಾಳದ ಸೋಂಕು ಹೆಚ್ಚಿಗೆ, ಯಾಕಂದರೆ ಅವರಿಗೆ ರೋಗ ನಿರೋಧಕ ಶಕ್ತಿಯೂ ಕಡಿಮೆ ಇರುತ್ತದೆ. ಹಾಗಾಗಿ ಮತ್ತೆ ಅದು ಅವರ ಬ್ಲಡ್ಡಲ್ಲಿ ಒಳ್ಳೆ ಕಲ್ಚರ್ ಮೀಡಿಯಂ ಅಂತ ಹೇಳ್ತೀವಿ, ಅಂದರೆ ಅದರಲ್ಲಿ ರೋಗಾಣುಗಳು ಬಹಳ ಬೇಗ ಬೆಳೆಯುತ್ತದೆ. ಅದಕ್ಕೆ ಮಧುಮೇಹ ಇದ್ದವರು ಇದರ ಬಗ್ಗೆ ಭಾಳ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಮಧುಮೇಹವನ್ನು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತದೆ. ಹಲೋ ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಚಂದ್ರಶೇಖರ್ ಹೋಬಳೆ ಅಂತ. ಕೇಳಿ ಚಂದ್ರಶೇಖರ್, ನಿಮ್ಮ ಪ್ರಶ್ನೆ ಏನು? ಸರ್, ಡಾಕ್ಟ್ರ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ಸರ್, ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರೆ, ಇದು ನಮಗೆ ತುಂಬಾ ಹಿಡಿಸ್ತದೆ. ನೀವು ಹೇಳಿದ ವಿವರಣೆ ಒಂದು 15 ನಿಮಿಷ ಇದ್ರ ಬಗ್ಗೆ ಹೇಳಿದ್ರಲ್ಲ, ಬಹಳ ಚೆನ್ನಾಗಿ ಹೇಳಿದ್ರು ಸೋಂಕಿನ ಬಗ್ಗೆ. ಹೇಳಿ, ಧನ್ಯವಾದ. ಇದ್ರ ಬಗ್ಗೆ ಕೇಳೋದು ಒಂದೇ ಒಂದು ಪ್ರಶ್ನೆ ಅಂದ್ರೆ, ಈಗ ಎಲ್ಲಾ ವಯಸ್ಸವರಿಗೂ ಆಗತ್ತೆ ಅಂದ್ರಲ್ಲ, ಅದು ಯಾಕೆ ಆಗುತ್ತೆ ಅಂತ ಕೇಳ್ಬೇಕಾಯ್ತು. ಅಲ್ಲ, ಅದು ಎಲ್ಲದಕ್ಕಿಂತ ಇದರಲ್ಲಿ ಬಹಳ ಮುಖ್ಯವಾಗಿದ್ದು ನಾವು ಪರ್ಸನಲ್ ಹೈಜೀನ್ ಅಂತ ಏನು ಹೇಳುತ್ತೇವಲ್ಲ, ಅದು ಬಹಳ ಮುಖ್ಯ. ಅಂದರೆ ಸ್ನಾನ ಮಾಡುವಾಗ ವೈಯಕ್ತಿಕ ಸ್ವಚ್ಛತೆ, ಯಾಕಂದರೆ ತೊಡೆಯ ಸಂದಿಯಲ್ಲಿ ಏನು ಇದರ ಬ್ಯಾಕ್ಟೀರಿಯಾ ಇರುತ್ತೆ ಅದು ಮೂತ್ರನಾಳದ ಮುಖಾಂತರ ಮೇಲೆ ಹಬ್ಬುತ್ತದೆ. ಸೊ ಆ ಜಾಗವನ್ನು ಸ್ವಚ್ಛ ಇಟ್ಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ವಯಸ್ಸಾದ ಗಂಡಸರಲ್ಲಿ ಇದು ಶೀಷ್ಣದ ಚರ್ಮ ಇರುತ್ತಲ್ಲ, ಅದನ್ನು ಸ್ನಾನ ಮಾಡುವಾಗ ಸ್ವಚ್ಛಾಗಿ ತೊಳ್ಕೋಬೇಕು. ಇಲ್ಲ ಅಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡು ಅದು ಅಲ್ಲಿ ಬ್ಲಾಕ್ ಆಗಿ ಅಲ್ಲಿ ಮತ್ತೆ ಮೂತ್ರದ ಸೋಂಕು ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಹಾಂ, ಸೋಪ್ ಹಾಕಲೇಬೇಕಂತಿಲ್ಲ, ನೀವು ಬರೇ ನೀರಿಂದ ಅದನ್ನು ಸ್ವಚ್ಛ ಮಾಡಿಕೊಂಡ್ರೆ ಸಾಕು. ಹಾಂ, ಆಮೇಲೆ ಇದು ಹೆಚ್ಚಾಗಿ ಸೋಪ್ ಅಂದರೆ ಡೆಟಾಲ್ ಸೋಪು ಅಂತ ಉಪಯೋಗಿಸ್ತಾರೆ, ಅಂಥವನ್ನ ಇಂಥ ಸೂಕ್ಷ್ಮ ಜಾಗದಲ್ಲಿ ಉಪಯೋಗಿಸಬಾರ್ದು. ಅದಕ್ಕೆ ಸೊ ಸೋಪ್ ಇರಲಿಲ್ಲ ಅಂದ್ರೆ ನಡೆಯುತ್ತೆ, ಬಟ್ ನೀರಿಂದ ಸ್ವಚ್ಛಾಗಿ ತೊಳ್ಕೋಬೇಕು ಅದನ್ನು. ಅದಾದ್ಮೇಲೆ ಆ ಜಾಗವನ್ನ ಸ್ವಚ್ಛ ಬಟ್ಟೆಯಿಂದ ಒರೆಸ್ಕೋಬೇಕು. ಒಣ ಬಟ್ಟೆಯಿಂದ. ಹೌದು. ಓಕೆ, ಥ್ಯಾಂಕ್ ಯು. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ಕಾರ. ಹಾಂ ನಮಸ್ಕಾರ, ಯಾರು ಮಾತಾಡೋದು? ಈಗಾಗಲೇ ಡಾಕ್ಟರ್ ಹೇಳಿದ್ರು, ಇನ್ನೊಂದ್ಸಾರಿ ಹೇಳಿಬಿಡ್ತಾರೆ, ಸಂಕ್ಷಿಪ್ತವಾಗಿ ಕೇಳಿ. ಮೂತ್ರನಾಳದ ಸೋಂಕು ತೊಡೆಯ ಸಂಧಿಯಲ್ಲಿ ಏನು ಅದರದ್ದು ಬ್ಯಾಕ್ಟೀರಿಯಾ ಇರುತ್ತಲ್ಲ, ಅದು ಮೂತ್ರನಾಳದ ಮುಖಾಂತರ ಮೇಲೆ ಹಬ್ಬುತ್ತದೆ, ಹಬ್ಬಿಬಿಟ್ಟು ಮೂತ್ರನಾಳದ ಸೋಂಕಾಗುತ್ತದೆ. ಕೆಲವೊಮ್ಮೆ ಮೈಯಲ್ಲಿ ಬೇರೆ ಕಡೆ ಸೋಂಕಿರಬಹುದು, ಅದು ರಕ್ತನಾಳದಿಂದನೂ ಹಬ್ಬುತ್ತದೆ. ಅಥವಾ ಕೆಲವೊಂದು ಸತಿ ಹೊಟ್ಟೆಯಲ್ಲಿರುವ ಅಂಗಾಂಗಗಳಿಂದ ಮೂತ್ರಪಿಂಡಕ್ಕೆ ಹಬ್ಬುತ್ತದೆ. ಇವು ಮೂರು ಕಾರಣದಿಂದ ಹಬ್ಬುತ್ತದೆ. ಆದರೆ ನಾನು ಹೇಳೋದು ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿರುವುದು ವೈಯಕ್ತಿಕ ಸ್ವಚ್ಛತೆ. ವೈಯಕ್ತಿಕ ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್, ಭಾಳ ಮುಖ್ಯ. ಅದರಿಂದನೇ ನಾವು 60-70% ಮೂತ್ರನಾಳದ ಸೋಂಕನ್ನು ತಡೆಗಟ್ಟಬಹುದು. ಆಮೇಲೆ ಈಗ ಯಾರು ಲೈಂಗಿಕ ಇದು ಮಾಡ್ತಿರ್ತಾರೆ ಅವರ ಸಂಗಾತಿಯನ್ನು ಮೂತ್ರದ ಸೋಂಕು ಆದಾಗ ಅವರಿಗೂ ಟ್ರೀಟ್ಮೆಂಟ್ ಕೊಡುವುದು ಬಹಳ ಮುಖ್ಯ. ಯಾಕಂದರೆ ಲೈಂಗಿಕ ಸಂಗಾತಿಯಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹಬ್ಬುವ ಸಾಧ್ಯತೆಗಳು ಭಾಳ ಇರುತ್ತದೆ. ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಾವು ಲಿಂಗಸೂರಿನಿಂದ ಮಾಂತೇಶ್ ಕರಕಲ್ ಅಂತ ಮಾತಾಡ್ತಾ ಇರೋದು. ಕೇಳ್ರಿ ಮಾಂತೇಶ್ ಅವರ, ನಿಮ್ಮ ಪ್ರಶ್ನೆ ಏನು? ಸರ್, ನಮ್ಗೆ ಒಂದು ತಾಸಿಗೊಂದ್ಸಲ ಪ್ರತಿ ತಾಸಿಗೊಂದ್ಸಲ ಪ್ರತಿ ಗಂಟೆಗೊಂದ್ಸಲ ನಮ್ಗೆ ರಿಸರ್ಚ್ ಬರ್ತಾ ಇದೆ ಸರ್, ಅದು ಯಾತಕ್ಕೋಸ್ಕರ ಅಂತ ಕೇಳಬೇಕಾಗಿತ್ತು. ಅಲ್ಲ, ಈಗ ನೀವು ತಾಸಿಗೊಂದ್ಸತಿ ಮೂತ್ರ ಮಾಡಲಿಕ್ಕೆ ಬಹಳ ಕಾರಣಗಳಿರುತ್ತವೆ, ಅದರಲ್ಲಿ ಮೂತ್ರನಾಳದ ಸೋಂಕು ಒಂದು. ಮೂತ್ರನಾಳದ ಸೋಂಕು ಇದಕ್ಕೆ ಕಾರಣವಾದಾಗ ನಿಮಗೆ ಉರಿ ಮೂತ್ರ ಇರುತ್ತದೆ, ಪದೇ ಪದೇ ಮೂತ್ರ ಮಾಡೋದಿರುತ್ತದೆ, ಮತ್ತು ಮೂತ್ರ ಮಾಡೋದಕ್ಕೆ ನೀವು ತಡ್ಕೊಳ್ಳಿಕ್ಕಾಗೋದಿಲ್ಲ. ಅಂದರೆ ನೀವು ಈಗ ಬಸ್ಸನ್ನು ನಿಲ್ಲಿಸಿ ಹೋಗಿ ಮೂತ್ರ ಮಾಡಬೇಕಾಗ್ಬೋದು. ಇಂಥ ಕಾರಣ ಇಂಥ ಇದು ಇರುತ್ತೆ. ಈಗ ನಿಮಗೆ ಉರಿ ಮೂತ್ರ ಇಲ್ಲ ಅಥವಾ ನಿಮಗೆ ಮೂತ್ರ ಮಾಡಲಿಕ್ಕೆ ನಿಮಗೆ ಇದು ಇಲ್ಲ, ಅರ್ಜೆಂಟ್ ಇಲ್ಲ ಅಂತಂದರೆ ಅದು ಹೆಚ್ಚಾಗಿ ಪ್ರಾಸ್ಟೇಟ್ ಅನ್ನು ಇರುತ್ತದೆ. ಪ್ರಾಸ್ಟೇಟ್ ಅದು ದೊಡ್ಡದಾದಾಗ ಈ ಥರ ಆಗುತ್ತೆ. ಹೌದು ಹೌದು, ಅದು ಎಲ್ಲ ಗಂಡ್ಮಕ್ಳಲ್ಲಿ ಒಂದು ಪ್ರಾಸ್ಟೇಟ್ ಅಂತ ಒಂದು ಗಂಟಿರುತ್ತೆ, ಅದು ಮೂತ್ರದ ಇದ್ರ ಕೆಳಗಡೆ ಇರುತ್ತೆ, ಅದು ಮೂತ್ರದ ಕೋಶದ ಕೆಳಗಡೆ ಇರುತ್ತೆ. ಅದು ವಯಸ್ಸಾದಮೇಲೆ ದೊಡ್ಡದಾಗಿ ಮೂತ್ರದಾರಿಯನ್ನು ಬ್ಲಾಕ್ ಮಾಡುತ್ತೆ. ಮೂತ್ರದಾರಿಯನ್ನು ಬ್ಲಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಪೂರ್ತಿ ಮೂತ್ರ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಮೂತ್ರ ಮಾಡಿದ್ರಲ್ಲೂ ಅರ್ಧ ಮೂತ್ರ ಉಳ್ಕೋತಾ ಇರುತ್ತೆ ಮೂತ್ರ ಚೀಲದಲ್ಲಿ. ಅದು ಅರ್ಧ ಮೂತ್ರ ಉಳ್ಕೊಂಡಾಗ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಬಿಟ್ಟು ಮತ್ತೊಂದು ಸತಿ ಮೂತ್ರ ಮಾಡಬೇಕು ಅನಿಸ್ತದೆ. ಇದಕ್ಕೆ ನಾವು BPH ಅಂತ ಹೇಳ್ತೀವಿ, ಅಂದರೆ ಪ್ರಾಸ್ಟೇಟ್ ದೊಡ್ಡದಾದಾಗ ಆಗುತ್ತದೆ. ಇದನ್ನು ನಾವು ಸ್ಕ್ಯಾನಿಂಗ್ ಮಾಡಿ ನಾವು ಕಂಡುಹಿಡಿಬೋದು. ಹಾಂ, ಸ್ಕ್ಯಾನಿಂಗ್ ಮಾಡಿದಾಗ ಅದು ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಅದ್ರ ತಕ್ಕಾಗೆ ನಾವು ನಿಮಗೆ ಗುಳಿಗೆ ಕೊಟ್ಟರೆ ಅದು ಕಂಟ್ರೋಲ್ ಆಗುತ್ತೆ. ಈಗ ನಿಮಗೆ ಮಧುಮೇಹವಿದ್ರೂ ಪದೇ ಪದೇ ಮೂತ್ರ ಮಾಡೋ ಅವಶ್ಯಕತೆ ಬರಬಹುದು, ಹಾಗಾಗಿ ಅದ್ರ ಬ್ಲಡ್ ಟೆಸ್ಟ್ ಮಾಡಬೇಕಾಗಿ ಅವಶ್ಯಕತೆ ಬರಬಹುದು. ಓಕೆ ಸರ್. ಎಷ್ಟೇ ಆರೋಗ್ಯ ಸಂವಾದ. ಹಲೋ ಎಷ್ಟೇ ಆರೋಗ್ಯ ಸಂವಾದ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ಗಜಾನಂದ ಭಟ್ ಅಂತ, ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಿಂದ. ಕೇಳಿ ಭಟ್ರೆ, ನಿಮ್ಮ ಪ್ರಶ್ನೆ ಏನು? ಈ ಮೂತ್ರನಾಳದಲ್ಲಿ ಸೋಂಕಾದಾಗ ಮೂತ್ರದಲ್ಲಿ ಕಲ್ಲು ಬೆಳೆಯುವ ಸಾಧ್ಯತೆ ಇದೆಯಾ ಸರ್? ಹೌದು, ಮೂತ್ರನಾಳದಿಂದ ಸೋಂಕಿನಿಂದ ಕಲ್ಲು ಆಗುವ ಸಾಧ್ಯತೆ ಇದೆ. ಹಾಗೆ ಇದು ಮೂತ್ರನಾಳದಲ್ಲಿ ಹಳ್ಳು ಆದಾಗ ಹಳ್ಳು ಮೂತ್ರವನ್ನು ಬ್ಲಾಕ್ ಮಾಡಿ ಮತ್ತು ಅದರಿಂದನೂ ಮೂತ್ರದ ನಾಳದ ಸೋಂಕಾಗುವ ಸಾಧ್ಯತೆಯೂ ಇದೆ. ಎರಡೂ ಥರನೂ ಸಾಧ್ಯತೆ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ, ಆ ಮೂತ್ರನಾಳದ ಹಳ್ಳೇನಿದೆ ಅಲ್ಲ, ಅದನ್ನು ನಾವು ತೆಗೆದು ಮೂತ್ರಕ್ಕೆ ಸಲೀಸಾಗಿ ಬರಲಿಕ್ಕೆ ದಾರಿ ಮಾಡಿಕೊಡ್ಬೇಕಾಗತ್ತದೆ. ಆವಾಗ ಅದು ಮೂತ್ರದ ಸೋಂಕೇನಿರುತ್ತೆ ಕಂಟ್ರೋಲ್ ಆಗುತ್ತೆ. ಎಸ್ಟಿಎಂ ಆರೋಗ್ಯ ಸಂವಾದ. ಹಲೋ ಸರ್. ಹಲೋ, ಯಾರು ಮಾತಾಡೋದು? ನಮಸ್ಕಾರ, ನಾ ಪುಂಡ್ಲಿಂಗ ಅಂತ ಮಾತಾಡೋದು, ಖಾನಾಪುರ ತಾಲೂಕಿನಿಂದ ಗಸ್ಟ್ ಹೋಗಿದೆ. ಪುಂಡ್ಲಿಂಗ ಅಂತ ಮಾತಾಡೋದು. ನಮ್ದು ಶುಗರ್ನು ಐತ್ರಿ, ನನಗೆ ಬಾಲ 35 ವರ್ಷದಿಂದ ಶುಗರ್ ಐತಿ. ನನಗೆ ಮೂತ್ರ ಮಾಡುವಾಗ ಮೂತ್ರ ಹೋಗ್ತೈತಿ, ಮತ್ತೆ ಒಂದು ಸ್ವಲ್ಪ ನಿಲ್ಸಿ ಬಿಡ್ತಿದಾರೆ ಅಲ್ಲಿ, ಆಮೇಲೆ ಮತ್ತೆ 2 ನಿಮಿಷ ಅಲ್ಲೇ ಕುಂತಿರ್ಬೇಕು ನಾ ರೀ, ಆಮೇಲೆ ಮತ್ತಾಗ್ತೈತಿ. ಮತ್ತೆ ನನಗೆ ಬಲಗಡ್ಡಿ ವರ್ಷದಾಗ ರೀ ಗಟ್ಟ ಇರ್ತದ, ತಮಗೆ ರಾಗಿ ಕಾಳಿನಷ್ಟು ಇದ್ದು ಅವ್ರು ಚಲೋ, ಈಗ ಕಡ್ಲಿ ಕಾಳಿನಷ್ಟು ಆಗಿದಾವ್ರಿ. ಈಗ ನಿಮಗೆ ಮೂತ್ರ ಫ್ರೀಯಾಗಿ ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಎರಡು ಕಾರಣಗಳಿರ್ಬೋದು. ಈಗ ತಮ್ಮ ವಯಸ್ಸು ಎಷ್ಟಂದ್ರಿ? ಈಗ ನನಗೆ 68 ವಯಸ್ಸು ರೀ. ಅದೇ 68 ವಯಸ್ಸು. 68 ವಯಸ್ಸವರಲ್ಲಿ ಹೆಚ್ಚಾಗಿ ಸಾಮಾನ್ಯವಾಗಿರೋದ ಕಾರಣ ಪ್ರಾಸ್ಟೇಟ್ ಅನ್ನೋ ಗಂಟಿರುತ್ತೆ ಮೂತ್ರದ ಕೋಶದ ಕೆಳಗೆ. ಅದು ದೊಡ್ಡದಾದಾಗ ಈ ಥರ ತೊಂದರೆ ಆಗುತ್ತದೆ. ಇನ್ನೊಂದು ಕಾರಣ ನಿಮ್ಮಲ್ಲಿ ಏನಿರಬಹುದು ಅಂದರೆ, ನೀವು 35 ವರ್ಷದಿಂದ ಮಧುಮೇಹವಿರೋದ್ರಿಂದ ನಿಮ್ಮದು ಮೂತ್ರದ ಕೋಶದ ಶಕ್ತಿ ಕಡಿಮೆ ಆಗಿರುತ್ತದೆ. ಅದು ಶಕ್ತಿ ಕಡಿಮೆ ಆದಾಗ ಅದು ಪೂರ್ತಿ ಮೂತ್ರವನ್ನು ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ನಾವು ಸ್ಕ್ಯಾನಿಂಗು ಮತ್ತು ಬೇರೆ ಟೆಸ್ಟ್ಗಳನ್ನು ಮಾಡಿ ಯಾವ ಕಾರಣದಿಂದ ನಿಮಗೆ ಹಾಗಾಗ್ತಿದೆ ಅಂತ ಕಂಡು ಹಿಡಿದು ಅದರ ತಕ್ಕಾಗಿ ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಮತ್ತೆ ವರ್ಷದಾಗ ಸ್ವಲ್ಪ ಸ್ವಲ್ಪ ಗಂಟಿದ್ದು ದೊಡ್ಡ ದೊಡ್ಡಿದಾವಲ್ಲ ಏನಂದ್ರಿ? ವರ್ಷದಾಗ ರೀ. ಹಾಂ ಹಾಂ ಹಾಂ. ಸ್ವಲ್ಪ ಗಂಟೆ ರಾಗಿ ಕಾಳಿದ್ರು ಮೊದಲವ. ಹಾಂ ರೀ. ಅದನ್ನ ಒಮ್ಮೆ ನೋಡಿದಾಗ ನಾವು ತಪಾಸಣೆ ಮಾಡಿ ಹೇಳ್ಬೋದು ರೀ. ಹಂಗ ನಾವು ಅದಕ್ಕೆ ಏನಂತ ಹೇಳೋದು ಕಷ್ಟ ಆಗುತ್ತೆ. ತಾವು ಅನುಕೂಲ ಇದ್ದಾಗ ಒಮ್ಮೆ SDM ಆಸ್ಪತ್ರೆಗೆ ಬಂದು ತೋರಿಸಿದ್ರೆ ನಾವು ಮುಂದೇನ್ ಮಾಡ್ಬೋದು ಅಂತ ಹೇಳ್ತೀವಿ. ಹೌದ್ರಿ, ಸೋಮವಾರದಿಂದ ಶನಿವಾರ. ನಮಸ್ಕಾರ ರೀ. SDM ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ. ರಮೇಶ್ ಶರಣರತ್ ಸರ್, ಬಸವನ್ ಬಗೇಡಿಯಿಂದ. ಕೇಳಿ ರಮೇಶ್, ನಿಮ್ಮ ಪ್ರಶ್ನೆ ಏನು? ಡಾಕ್ಟರ್ ಸಾಹೇಬ್ರ ನಮಸ್ಕಾರ. ನಮಸ್ಕಾರ ರೀ, ಹೇಳ್ರಿ ರಮೇಶ್. ಈಗ ಎಲ್ಲೆಂದ ಬಯಲೊಳಗೆ ನಿಂತ್ಕೊಂಡು ಸ್ನಾನ ಮಾಡೋದ್ರಿಂದ ವೈಯಕ್ತಿಕ ಶುಚಿ ಕಾಣಿಸ್ಕೊಳ್ಳಲ್ಲ ಅನ್ನೋದ್ ನನ್ನ ಪ್ರಶ್ನೆ ಸರ್. ಅಲ್ಲ, ನೀವು ಎಲ್ಲೂ ಮಾಡ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ತೊಡಿ ಸಂದೆ ಮತ್ತು ಅದು ಚರ್ಮವನ್ನು ಸ್ವಚ್ಛಾಗಿ ತೊಳ್ಕೋಬೇಕು. ಹೌದು ಹೌದು, ಹಾಗಿದ್ದಾಗ ನೀವು ಟಾಯ್ಲೆಟಲ್ಲಿ ಇದ್ರ ಬಾತ್ರೂಮಲ್ಲಿ ಮಾಡೋದು ಬಹಳ ಉತ್ತಮ. ಆದರೆ ಆ ಅನುಕೂಲ ಎಲ್ಲ ಕಡೆ ಇರದೇ ಇರಬಹುದು. ಆದರೆ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಟ್ಟಿಗೆ ಅದನ್ನು ನಾವು ಸ್ವಚ್ಛ ಇಟ್ಕೊಳ್ಳಿಕ್ ಪ್ರಯತ್ನ ಪಡಬೇಕು. ಕುತೂಹಲದಿಂದ ಕೇಳಿದೆ ಸರ್, ಕಾರ್ಯಕ್ರಮ ಕೇಳ್ತಿದ್ದೆ. ಅದಕ್ಕೆ ಇದು ಯಾರಲ್ಲಿ ಕಾಣಿಸ್ಕೋತದ, ಇದು ಯಾರಿಗೆ ಅನ್ವಯಿಸ್ಕೋತದ ಕೇಳಿದೆ ಸರ್. ಏನಂದ್ರಿ? ಇದು ಈ ತರ ಸುಮ್ ನಿಂತ್ಕೊಂಡು 4 ತಿರುಗಿ ಸ್ನಾನ ಮಾಡಿ 7 ಅವರಲ್ಲಿ ಕಾಣಿಸ್ಕೋತದೆ ಸರ್? ಅಲ್ಲ ಅಂದ್ರೆ ಇಲ್ಲಿ ಎಲ್ಲದರಲ್ಲೂ ಇಲ್ಲಿ ಬಹಳ ಮುಖ್ಯವಾಗಿರೋದು ಅದೇ ವೈಯಕ್ತಿಕ ಸ್ವಚ್ಛತೆ. ಆ ವೈಯಕ್ತಿಕ ಸ್ವಚ್ಛತೆಯನ್ನು ನೀವು ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಲಿಕ್ಕೆ ಆಯ್ತು ಅಂತಂದ್ರೆ ಆವಾಗ ಇದು ಮೂತ್ರನಾಳದ ಸೋಂಕು ಕಡಿಮೆ ಇರುತ್ತದೆ. ಈಗ ನೀವು ಅದನ್ನು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂದಾಗ ಅವಾಗ ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ. ಅದು ಆಗಿದ ತಕ್ಷಣ ಆಗುತ್ತೆ ಅಂತ ಗ್ಯಾರಂಟಿ ಅಂತ ಹಾಗಂತಲ್ಲ, ಆದರೆ ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ, ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಆಗುತ್ತೆ. ಅಂದರೆ ಡಾಕ್ಟರ್, ಒಟ್ಟಾರೆ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಯಾವುದೇ ಸೋಂಕು ಕೂಡ ಅದೇ ಕಾರಣದಿಂದ ಬರೋದು, ಅದರಲ್ಲೂ ಈ ಮೂತ್ರನಾಳದ ಸೋಂಕನ್ನು ತಡೆಗಟ್ಟಲಿಕ್ಕೆ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಯ್ಕೊಳ್ಳೋದು ಮುಖ್ಯ ಅಂತ ಹೇಳ್ತೀರಿ. ಇದು ವಯಸ್ಸಾದವರಲ್ಲಿ 60-70 ವರ್ಷಕ್ಕಿಂತ ಹೆಚ್ಚಿಗೆ ಇದ್ದವರಲ್ಲಿ ಅಥವಾ ಪಾರ್ಶ್ವವಾಯು ಆದವರಲ್ಲಿ ಅವರಲ್ಲಿ ಆ ಜಾಗ ಸ್ವಚ್ಛಿಟ್ಕೊಳ್ಳೋ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಅವರನ್ನು ನೋಡಿಕೊಳ್ಳೋರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹೆಚ್ಚಿಗೆ ಕೊಟ್ಟರೆ ಇದು ಮೂತ್ರನಾಳದ ಸೋಂಕು ತಡೆಗಟ್ಟಲು ಚಾನ್ಸಸ್ ಭಾಳ. ಯಾಕಂದರೆ ಈ ಥರ ರೋಗಿಗಳು ನಮಗೆ ಹೆಚ್ಚಾಗಿ ಅಡ್ಮಿಟ್ ಆಗೋದೇ ಮೂತ್ರನಾಳದ ಸೋಂಕು.